ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅತ್ತಿರಿ ಸಿದ್ರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರಿ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದಿರಿನಂಟಿಡ ಶೇಂಗಾದ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಾ ಚಟ್ನಿ, ಪುಟಾಣ್ ಚಟ್ನಿ ಕೊಟ್ಟಿದ್ದ. ಈ ಸಲ ನಾ ಇನ್ನೂ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗೆ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹೆಂಗ ಆರ್ಡರ್ ಮಾಡ್ತಿ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡ್ಬೋದ್ರಿ, www.undifoods.com. ತಡ ಯಾಕ, ಇವತ್ತೇ ಆರ್ಡರ್ ಮಾಡು. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಣಿಕೆ ಗ್ರಾಮದ ಪ್ರಗತಿಪರ ರೈತರಾದ ಸತೀಶ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎಸ್ ಸಾಳುಂಕೆ. ಮಣ್ಣಿನ ಮಗ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಖಂಡಕಿ ಗ್ರಾಮದ ಪ್ರಗತಿಪರ ರೈತರಾದ ಸತೀಶ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಣಿಕೆ ಗ್ರಾಮದ ವಿಶೇಷ ರೈತರ ಹೊಲದಲ್ಲಿದ್ದೀವಿ. ಇವರು ಕೃಷಿ ಕ್ಷೇತ್ರದಲ್ಲಿ ನಿರಂತರ ಪ್ರಯೋಗ ಮತ್ತು ಪರಿಶ್ರಮದಿಂದ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ಕಾಕಣಿಕೆ ಗ್ರಾಮದ ರೈತರೊಬ್ಬರು ಮಾದರಿಯಾಗಿದ್ದಾರೆ. ಇವರು ಕಾಕಣಿಕೆ ಗ್ರಾಮದ ಪ್ರಗತಿಪರ ರೈತರಾದ ಸತೀಶ್ ಬಿರಾದಾರ್ ಅವರು. ಇವರು ತಮ್ಮ 4 ಎಕರೆ ಜಮೀನಿನಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಸುಮಾರು 70 ಟನ್ ಕಲ್ಲಂಗಡಿ ಇಳುವರಿ ಪಡೆದು ಯಶಸ್ಸನ್ನು ಕಂಡಂಥವರು. ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ದ್ರಾಕ್ಷಿ, ಹೀರೆಕಾಯಿ ಮತ್ತು ಕಾಯಿಪಲ್ಯಗಳನ್ನು ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. ಅದರ ಜೊತೆ ಮತ್ತು ಕಲ್ಲಂಗಡಿ ಕೂಡ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಇವರು ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಇವರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾರ. ಸತೀಶ್ ಬಿರಾದಾರ್ ಅವರನ್ನು ಮಾತಾಡಿಸಿ ಅವರ ಅನುಭವವನ್ನು ಕೇಳೋಣಂತ. ಸತೀಶ್ ಬಿರಾದಾರ್ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಶಿಕ್ಷಣ ಏನಾಗಿತ್ತು ಸರ್? ನಂದು DEd ಆಗಿದ್ದೆ. ನಾ ಮೊದಲ ಕಾನ್ವೆಂಟ್ದಲ್ಲಿ ಹೇಳಕ್ ಹೋಗಿದ್ದೆ, ಈಗ ಒಂದು 10 ವರ್ಷ ಆಯ್ತು ಕೃಷಿಗೆ ಬಂದು. ತಾವು ಟೀಚರ್ ಆಗಿನೂ ಅಂತೇಳಿ ಕೆಲಸ ನಿರ್ವಹಿಸಿನಿ ಅಂತ ತಾವು ಹೇಳಿದ್ರಿ, ಆ ಶಿಕ್ಷಣದ ಕಡೆ ತಾವು ಒಲವನ್ನು ತೋರಿಸಿದ ಕೃಷಿ ಕಡೆಗೆ ಯಾಕೆ ಬಂದ್ರಿ? ಅಂದ್ರೆ ಅದು ಪ್ರೈವೇಟ್ ಇತ್ತು ರೀ, ಇದು ಸ್ವಂತ ನಮ್ದು 8 ಎಕರೆ ಜಮೀನು ಇತ್ತು, ಯಾರು ಮಾಡೋರು ಇದಿಲ್ಲ, ಆಳುಗಳು ಪ್ರಾಬ್ಲಮ್ಸ್ ಎಲ್ಲ, ಅದನ್ನ ಬಿಟ್ಟು ನಾವು ಕೃಷಿ ಕಡೆ ಬಂದೀವಿ. ತಮ್ದು 8 ಎಕರೆ ಹೊಲ ಐತ್ರಿ? ನಮ್ದು 8 ಎಕರೆ 32 ಗುಂಟೆ ಐತಿ ಸರ್. ತಾವು ಯಾವ್ಯಾವ ಬೆಳೆಗಳನ್ನ ಬೆಳೆದ್ರಿ ಸರ್? ನಾ ಮೊದಲ ಹೀರೆಕಾಯಿ, ಹಾಗಲಕಾಯಿ, ಕೋತಂಬರಿ, ಬದ್ನಿ ಗಿಡ, ಮೆಣಸಿನ ಗಿಡ ಮಾಡ್ತಿದ್ದೆ ಸರ್. ಈ ಸಲ ಅತಿಶಯ ಮಳೆ ಆದ ಸಲೆಯಿಂದ ಸುಮ್ಮ ಈ ಕಲ್ಲಂಗಡಿ ಬೆಳೆದ್ರ ರೇಟ್ ಸಿಗತೈತಿ ಅಂತ ಒಬ್ರು ನಮ್ಮ ಗೆಳೆಯರು ಹೇಳಿದರು. ಹೇಳೋಣ, ಆ ಪ್ರಕಾರ ನಾ ಒಂದು 4 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದೆ ಸರ್. ನಾ ಈ ಸಲ ತಾವು ಕಲ್ಲಂಗಡಿ ಬೆಳೆಯನ್ನ ಬೆಳೆದಿನಿ ಅಂತ ಹೇಳಿದ್ರಿ, ಆದ್ರೆ ಯಾವ ತರ ತಾವು ಬೆಳೆಯನ್ನ ನಾಟಿ ಮಾಡಿದ್ರಿ ಅಥವಾ ಯಾವ ತರ ಹೊಲ ನಿರ್ವಹಣೆ ಮಾಡಿದ್ರಿ? ಸರ್, ನಾ ಮೊದಲು ಟ್ರ್ಯಾಕ್ಟರ್ಲೆ ಡಬಲ್ ಪಲ್ಟಿ ನೆಂಗ್ಲಿ ಹೊಡೋದ, ಅಲ್ಲಿದ ಕಟ್ಟರ್ ಹೊಡೋದ, 6 ಫೂಟ್ ಅಂತೆ ಸಾಲ್ ಬಿಟ್ಟ, ಅದಕ್ಕೆ ಮಲ್ಸಿಂಗ್ ಪೇಪರ್ ಹಾಕಿ 2 ಫೂಟಿಗೊಂದು ಕಲ್ಲಂಗಡಿಗಳನ್ನು ಕುಂಡ್ರಿಸಿ, ಅದಕ್ಕೆ ಪೂರ್ವದಲ್ಲಿ ಈಗೇನ ನಾವು ಸಾಲ್ ಬಿಟ್ಟಿರ್ತೇವಲ್ಲ, ಸಾಲ್ ಮೇಲೆ ತಿಪ್ಪಿ ಗೊಬ್ಬರ ಮತ್ತು 10x26 DAP MOP ಅಲ್ಲಿದ 25 kg ಒಂದು ಮೈಕ್ರೋ ನ್ಯೂಟ್ರಾಂಟ್ ಬೆರೆಸಿ ನಾವು ಅಗಿಗಳನ್ನು ನೆಟ್ಟಿದ್ದೇವೆ. ಸರ್, ಕಲ್ಲಂಗಡಿ ಯಾವ ತಳಿಯನ್ನು ತಾವು ಬೆಳೆದ್ರಿ? ನಾ ಬಾಹುಬಲಿ ಅಂತ ಬೆಳೆದಿದ್ದೀನಿ ಸರ್. ಈಗ ತಾವು ಸಾವಯವನು ಮಾಡ್ತೀನಿ ಅಂತ ಕೇಳ್ಪಟ್ಟಿವಿರಿ ಸರ್. ನನ್ನಲ್ಲಿ ಸುಮಾರು 1-4 ಆಕಳಿದ್ದೇವೆ ಸರ್. ಅಲ್ಲಿದ ನಾವು ಒಂದು ಸ್ವಲ್ಪ ಜೀವಾಮೃತ ಮಾಡ್ತೇವೆ ಅದ್ರ ಕೂಡ, ಮತ್ತು ನಮಗೆ ನನ್ನ ದ್ರಾಕ್ಷಿ ಬೆಳೆ ಇದ್ದ ಸಲೆಯಿಂದ ನನಗೆ ಒಂದಿಬ್ಬರು ಮೇಸ್ತ್ರಿಗಳು ಅಂತೇಳಿ ಬರ್ತಾರೆ ರೀ ನಮ್ಮಲ್ಲಿ, ಅಂದ್ರೆ ದ್ರಾಕ್ಷಿ ಸಲಹೆಗಾರರು ಅಂತೇಳಿ, ಅವ್ರು ಕೇಳೋಣ ಇಲ್ಲ ಇದು ಅಂದ್ರೆ ಹಾಲು ಎಲ್ಲ ಜಿಂಕ ಬೋರಾನ ಪ್ಯಾರಸ ಮ್ಯಾಗ್ನೆಸ್ ಎಲ್ಲ ಒಂದೊಂದು ಕಿಲೋ ಹಾಕಿ ಪ್ಲಸ್ ಉಚ್ಚಿ ಪ್ಲಸ್ DAP ಬೆಲ್ಲ ಮಜ್ಜಿಗೆ ಹಾಕಿ ಬಿಟ್ರೆ ಕಾಯಿ ಸೈಜಿಂಗು ಹಾಕೈತಿ ಕಲರು ಬರ್ತೈತಿ ಅಂತ ಹೇಳಿದ್ರು ಸರ್. ಆ ಪ್ರಕಾರ ನಾ ಅದನ್ನು ಮಾಡೀನಿ, ಜೀವಾಮೃತನು ಬಿಟ್ಟೀನಿ, ಮತ್ತು ನಮ್ಮಲ್ಲಿ ಈ ಗೋಮೂತ್ರ ಮಾಡಲಿಕ್ಕೆ 2 ಶೆಡ್ಗಳನ್ನು ತಯಾರು ಮಾಡೀನಿ ಸರ್. ಅದರಿಂದ ನನಗೆ ಗೋಮೂತ್ರ ಸ್ಟಾಕ್ ಹಾಕಾವು, ಅದರಿಂದ ನಾ ಸಾವಯವ ಒಂದು ಸ್ವಲ್ಪ ಮಾಡತ್ತೀನಿ ಸರ್. ತಾವು ಈ ಕಲ್ಲಂಗಡಿಯನ್ನು ಸಾವಯವದಲ್ಲಿ ಬೆಳೆದ್ರೆ ಅಥವಾ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದ್ರಿ? ಸರ್, ಇದು ಸಾವಯವ ಪ್ಲಸ್ ರಾಸಾಯನಿಕ ಎರಡೂ ಮಿಕ್ಸ್ ಇದೆ ಸರ್. ಸಾವಯವ ಅಂದ್ರೆ ಸಾವಯವ ಕಲ್ಲಂಗಡಿ ಬರಂಗಿಲ್ಲ ಸರ್, ಒಂದು ಸ್ವಲ್ಪ ರೋಗ ಕಾಡತ್ತಾವು, ಪ್ಲಸ್ ಸೈಜಿಂಗ್ ದಮ್ಮ ಆಗಬೇಕು, ತೂಕ ಹೆಚ್ಚಿಗೆ ಬರಬೇಕು ಅಂದ್ರೆ ಅದಕ್ಕೆ ನಾವು ರಾಸಾಯನಿಕ ಕೊಡಬೇಕು ಸರ್. ಎರಡೂ ಜೊತೆ ಜೊತೆಯಲ್ಲಿ ಬೆಳೆದಿದ್ದೀನಿ ಸರ್. ಈಗ ಸಾಲುಗಳ ಮಧ್ಯೆ 6 ಫೂಟ್ ಡಿಸ್ಟೆನ್ಸ್ ಐತೆ ಅಂತ ಹೇಳಿದ್ರಿ ತಾವು ಕಲ್ಲಂಗಡಿಯಲ್ಲಿ, ಮಧ್ಯದಲ್ಲಿ ಯಾವ್ದಾದ್ರು ಬೆಳೆಗಳನ್ನ ತಾವು ಬೆಳ್ಕೊಂಡ್ರಿ? ಇಲ್ಲ ಸರ್, ಇದು ಇರೋದೇ 60 ದಿನದ ಬೆಳೆ ಸರ್. ಈಗ ಬೇರೆ ಬೆಳೆ ಬೆಳಿಬೇಕಂದ್ರೆ ಡಿಸ್ಟೆನ್ಸ್ ಭಾಳ ಇರಲ್ಲ ಸರ್. ಅಂದ್ರೆ 6 ಫೂಟಿನ ಸಾಲಿಗೆ 4 ಫೂಟಿಂದ ನಾವು ಮಲ್ಸಿಂಗ್ ಪೇಪರ್ ಹಾಕ್ತೇವೆ ಸರ್, ಉಳಿದೇ 1 ಫೂಟದಿಂದ 1.5 ಫೂಟ್ ಗ್ಯಾಪ್ ಉಳಿತೈತಿ, ಅಲ್ಲಿ ಏನು ಮಾಡ್ಲಕ್ ಬರಂಗಿಲ್ಲ ಸರ್. ಮತ್ತು ಅಲ್ಲಿ ಮಾಡಿದೇವು ಅಂದರೆ ನಮ್ಗೆ ನಾಳೆಗೆ ಔಷಧ ಹೊಡಿಲಿಕ್ಕೆ ಮತ್ತು ಏನಾದರೂ ಮೇಲೆ ಸಿಂಪರಣೆ ಮಾಡ್ಲಿಕ್ಕೆ ಅದಕ್ಕೆ ಎದಕ್ಕೂ ಜಾಗ ಸಫಿಷಿಯಂಟ್ ಆಗಲ್ಲ ಸರ್. ಅದು ಅದೇ ಥರ ಈ ಕಲ್ಲಂಗಡಿ ಯಾವುದಾದ್ರೂ ರೋಗಗಳು ಬಂದಿರ್ಬೋದಲ್ಲ ಸರ್? ಬಂದಿದೆ ಸರ್, ನಮಗೆ ಕರ್ಪ ಒಂದು ಬಂದಿದೆ, ಅಲ್ಲಿದ ದವನಿ ಒಂದು ಬಂದಿದೆ, ಬುರಿ ಒಂದು ಬಂದಿದೆ, ಅದಕ್ಕೆ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಕೊಂಡಿದ್ದೇವೆ ಸರ್. ಅಂದ್ರೆ ಅಕ್ರೋಬ್ಯಾಟ್ ಸ್ಪ್ರೇ ಮಾಡಿದ್ದೆವು, ಬೆಲ್ಟ್ಯಾಕ್ಸ್ ಮಾಡಿದ್ದೆವು, ಬಾವಿಸ್ಟಾನ್ ಮಾಡಿದ್ದೆವು, ಅಲ್ಲಿದ ಕರ್ಜೆಟ್ ಸ್ಪ್ರೇ ಮಾಡಿದ್ದೆವು ಸರ್, ಅದ್ರ ಕೂಡ ಆಲ್ ಮೈಕ್ರೋ ನ್ಯೂಟ್ರಾಂಟ್ ಸ್ಪ್ರೇ ಮಾಡ್ಕೊಂಡೆವು, ಅಲ್ಲಿದ ನಾವು ಮಜ್ಜಿಗೆ ಮತ್ತು ಬೆಲ್ಲ ಸ್ಪ್ರೇ ಮಾಡಿದ್ದೆವು. ಮತ್ತು ಇನ್ನೊಂದೇನು ಸರ, ಈ ನಮ್ಮಲ್ಲಿ ಜೇನು ಹುಳಗಳು ಕಮ್ಮಿ ಇದ್ದ ಸಲೆಯಿಂದ ಬೆಲ್ಲ ಮತ್ತು ಏಲಕ್ಕಿ ಸ್ಪ್ರೇ ಮಾಡಿದ್ದೇವೆ ನಾವು ಜೇನು ಹುಳ ಆಕರ್ಷಣೆ ಸಲುವಾಗಿ. 200 ಲೀಟರ್ ನೀರಿಗೆ 100 ಗ್ರಾಮ್ ಏಲಕ್ಕಿ, 200 ಗ್ರಾಮ್ ಬೆಲ್ಲ ಹಾಕಿ ಸ್ಪ್ರೇ ಮಾಡಿದ್ದೇವೆ ಸರ್, ಜೇನು ಹುಳ ಬರಲಿ ಅಂತೇಳಿ. ಯಾಕಂದರೆ ಈ ಸದ್ ಜೇನು ಹುಳ ನಮ್ಮ ಸುತ್ತಮುತ್ತ ಎಲ್ಲಿ ಇದ್ದಿದ್ದಿಲ್ಲ, ಆ ನಾತಿಗ್ರೆ ಯಾಕೆ ಹೊಲ್ದಾಗ ಬರಲಿ ಅಂತೇಳಿ ಅದೊಂದು ಸ್ಪ್ರೇ ಮಾಡ್ಕೊಂಡಿನಿ ಸರ್. ಅಂದ್ರೆ ಪರಾಗಸ್ಪರ್ಶ ಕ್ರಿಯೆಯಿಂದ ನಮ್ಮ ಬೆಳೆ ಉತ್ಪತ್ತಿ ಚೆನ್ನಾಗಿ ಬರ್ತದೆ ಅಂತೇಳಿ ತಾವು ಹೇಳ್ತಾ ಇದ್ರಿ? ಹಾಂ, ಬಂದಿದೆ ಸರ್. ಈ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಜೇನು ಹುಳುಗಳು ಬಂದ್ವನ್ರಿ? ಹಾಂ ಸರ್, ಜೇನು ಹುಳ ಬಂದು ಸರ್. ಮತ್ತು ಇನ್ನೊಂದು ಸರ, ನಾ ಇಲ್ಲಿ ಒಂದು ಸ್ವಲ್ಪ ಹಿಟ್ನಾಳಿ ಫಾರ್ಮ್ದಲ್ಲಿ ಮತ್ತು ಬಾಗಲಕೋಟೆ ಊರದಲ್ಲಿ ಕೇಳಿದಾಗ ಅವರು ವಾಸನೆ ಇದ್ದಂಥ ಕೀಟನಾಶಕಗಳನ್ನು ಕಮ್ಮಿ ಮಾಡೋದ್ರಿಂದ ಜೇನು ಹುಳುಗಳು ಬರ್ತಾವ ಅಂತ ಹೇಳಿದ್ರು ಸರ್. ಅವರು ಅತಿಯಾಗಿ ಕೀಟನಾಶಕ ಸ್ಪ್ರೇ ಭಾಳ ಮಾಡಬಾರ್ದು ಅಂತ ಹೇಳಿದ್ರು ಸರ್. ಪರಾಗಸ್ಪರ್ಶ ಸಲೇನು ಇದರಲ್ಲಿ ಕಳೆ ನಿರ್ವಹಣೆ ಯಾವ ರೀತಿ ಮಾಡಿದ್ರಿ ತಾವು? ಸರ್, ಕಳೆ ನಿರ್ವಹಣೆ ನಾವು ಮನುಷ್ಯರ ಹಚ್ಚೆ ತೆಗಿಸೋರು ಸರ್, ಹೆಣ್ಮಕ್ಳಿಗೆ ಹಚ್ಚೆ. ಯಾಕಂದ್ರೆ ಇದು ಹಚ್ಚಿದ ಕೂಡಲೇ ಒಂದು 10 ಬೇಡ 17 ದಿನದಿಂದ 15 ದಿನಕ್ಕೆ ಮ್ಯಾಕ್ಸಿಮಮ್ 1 ಫೂಟದಿಂದ 2 ಫೂಟ ತನಕ ಬೆಳಿ ಬರ್ರಿ ಸರ್. ಅದು ಬೆಳಿಲಿಕ್ಕೆ ಅಂದ್ರೆ ತೆಳಗೆ ಬರಬೇಕು, ಅದು ಮ್ಯಾಗೆ ಎಲ್ಲಿ ಇಲ್ಲ, ಅವಾಗ ಏನು ನಾವು ಔಷಧಿಗಳನ್ನು ಸ್ಪ್ರೇ ಮಾಡಲಿಕ್ಕೆ ಬರಲ್ಲ ಸರ್, ಮನುಷ್ಯರಲ್ಲಿ ಹೆಚ್ಚು ತೆಗಿಸೀನಿ ರೀ ನಾ. ಅಂದ್ರೆ ಈ ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳಲ್ಲಿ ಅವು ಕೆಮಿಕಲ್ಗಳ ಶೇಖರಣೆ ಆಗ್ತೈತಿ ಅಂತ ಕೇಳ್ಪಟ್ವಿ. ಅದೇ ರೀತಿ ಈಗ ಕಳೆನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅತಿಯಾಗಿ ವಿಷಯವನ್ನ ನಾವು ಕಾಯಿಲಿ ಸೇರ್ಪಡೆಗೊಂಡಂಗಾಕತಿ. ಅದರ ಸಂಬಂಧ ತಾವೇನು ಮಾಡಿದ್ರಿ ಅಂದ್ರೆ ಆಳುಗಳನ್ನ ಬಳಸಿ ತಾವು ಕೂಡ ಕಳೆ ನಿರ್ವಹಣೆ ಮಾಡಿದ್ರಿ ಅಂತ ತಾವು ಹೇಳಿದ್ರಿ. ಹಾಂ ಸರ್, ನಾ ಈಗ ಅದು ಅಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಒಂದೇ ಸರ ಜಾಗ ಇದ್ದಿದ್ದಿಲ್ಲ. ಎರಡನೇದು ಸರ, ಏನದಾಗಿ ಹಚ್ಚಿದ ಮ್ಯಾಗ ಯಾವುದೇ ಕಳೆನಾಶಕ ಸ್ಪ್ರೇ ಮಾಡೋದ್ರಿಂದ ಇಳುವರಿ ಕಮ್ಮಿ ಬರ್ತೈತೆ ಅಂತ ನಮಗೆ ಔಷಧ ಅಂಗಡಿಯವ್ರು ಹೇಳಿದ್ರು ಸರ್. ಅದಕ್ಕೆ ನಾ ಅದನ್ನು ಸ್ಪ್ರೇ ಮಾಡ್ಲಿಕ್ಕೆ ಹೋಗಲಿಲ್ಲ, ಮನುಷ್ಯರ ಹಚ್ಚ ತೆಗಿಸಿದ್ದೀನಿ ಸರ್. ಅದೇ ರೀತಿ ಬುರಿ ಮತ್ತು ಕರ್ಪ ರೋಗಗಳು ಬರ್ತಾವ ಅಂತ ಹೇಳಿದ್ರಿ, ಅದನ್ನ ತಾವು ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ಸರ್? ಅದು ಬುರಿ ಮತ್ತು ಕರ್ಪ ಒಂದೇದು ಕ್ಲೈಮೇಟ್ ವೇರಿಯೇಷನ್ ಸರ್. ಯಾಕಂದ್ರೆ ಒಮ್ಮೆ ತಂಪು ಗಾಳಿ, ಒಮ್ಮೆ ಬಿಸಿಲ ಮಳೆ ಆಗೋದ್ರಿಂದ ಬುರಿ ಬರ್ತೈತಿ, ಪ್ಲಸ್ ದವಣಿ ಬರ್ತೈತಿ, ಕರ್ಪ ಬರ್ತೈತಿ. ನಾವು ಇದ್ರ ಸಲೆಯಿಂದ ಕೆಮಿಕಲ್ಸ್ಗಳನ್ನ ರೋಕೋ ಸ್ಕೋರ್ ಅಲ್ಲಿದ ಅಕ್ರೋಬ್ಯಾಟ್ ಕರ್ಜೆಟ್ ಎಮ್ಮ ಸಾಪ ಇಂಥವು ಔಷಧಗಳನ್ನು ಸಿಂಪರಣೆ ಮಾಡಿದ್ದೇವೆ ಸರ್. ಈ ಕಲ್ಲಂಗಡಿನ ಯಾವ ತಿಂಗಳಲ್ಲಿ ನಾಟಿಯನ್ನು ಮಾಡಿದ್ರಿ ತಾವು? ಸರ್, ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದೆ. ನಾ ಮಾಡಬೇಕಾಗಿದ್ದು ಆಗಸ್ಟ್ನಲ್ಲಿ ಮಾಡಬೇಕಂತ ಮಾಡಿದ್ದೆ, ಮಳೆ ಹೆಚ್ಚಾದ ಕಾರಣ ಸೆಪ್ಟೆಂಬರ್ನಲ್ಲಿ ನಾ ಮಾಡಿದ್ದೀನಿ ಸರ್. ಅಕ್ಟೋಬರ್ ನವೆಂಬರ್ದಲ್ಲಿ ನಾ ಕಟಾವಿಗೆ ಬತ್ತು ಸರ್. ತಾವು ಈ ಕಲ್ಲಂಗಡಿಯನ್ನು ಎಷ್ಟು ಇಳುವರಿಯನ್ನು ಪಡೆದ್ರಿ? ಸರ್, ನಂದು ಸುಮಾರು 70 ಟನ್ ತನಕ ಬಂದೈತಿ ಸರ್. ಕೈ ಸೈಜಿಂಗ್ ಸಲೆಂದ ಬಿಟ್ಟುಗ್ಯಾರ ಸರ್. ಇನ್ನ ಒಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರು ಇನ್ನ 10 ಟನ್ ಮಾಲ್ ನನ್ನ ಪಡದಲ್ಲೈತಿ ಸರ್. ಕಾಯಿ ಈ ಸಲ ಏನಾಗೈತಿ ಸರ್, ಮಳ್ಳಿ ಹೆಚ್ಚಾದ್ರ ಸಲೆಯಿಂದ ಭೂಮಿಯಲ್ಲಿ ನೈಟ್ರೋಜನ್ ಹೆಚ್ಚಾಗಿದೆ ಸರ್, ಯೂರಿಯಾ ಅಂಶ ಹೆಚ್ಚಾಗಿದೆ. ಈ ಸಲ ಏನಾಯ್ತು ಸರ್, ನಮ್ಮದು ಕಾಯಿ ಹೂ ಬಿಡಬೇಕಾಗಿದ್ದು 8-10 ಎಲಿ ಒಳಗಡೆ ಹೂ ಬಿಡಬೇಕಾಗಿದ್ದು 25-27 ತನ ಹೋಗಿ ಅಲ್ಲಿ ಹೋಗಿ ಹೂವು ಮತ್ತು ಕಾಯಿ ಸೆಟ್ ಆಗಿದೆ ಸರ್. ಅದು ಅದ್ರ ಸಲೆಯಿಂದ ಏನಾಗಿದೆ ಸರ್, ಇಳುವರಿ ಫಸ್ಟಿಗೆ ಒಂದು ಗಿಡದಲ್ಲಿ ಏನಾಗಿದೆ ಸರ್, 10 ಎಲಿಗೆ ಆಗಿದೆ. ಒಂದು ಗಿಡದಲ್ಲಿ 20-25 ಎಲಿಗೆ ಹೋಗಿದೆ. ಆ 10 ಗಿಡ ಆದಲ್ಲಿ ಏನಾಗಿದೆ ಸರ್, ಮ್ಯಾಕ್ಸಿಮಮ್ ಅದು ಸೈಜ್ 5-7 ಕಿಲೋ ತನಕ ಕೂತಿದೆ ಸರ್. ಮತ್ತು 25 ಎಲಿಗೆ ಹೋಗಿ ಏನಾಗಿದೆ ಸರ್, ಅದು 2.5-3 ಕಿಲೋ ಕೂತಿದೆ. ಮತ್ತು ಅದಕ್ಕೆ ಇನ್ನೊಂದು ಅಂದ್ರೆ ಹೆಂಗೆ ಸರ್, ಒಂದು ಗಿಡಕ್ಕೆ ಅಂದ್ರೆ ಒಂದು ಬಳ್ಳಿಗೆ 2 ಕಾಯಿ ಕಾಯಬೇಕಾಗಿತ್ತು. ಈ ಸಲ ಅತಿಶಯ ಬಳ್ಳಿ ಉತ್ಪಾದನೆ ಆಗೋದ್ರಿಂದ ಏನಾಗೈತಿ, ಹೆಚ್ಚಿ ಕಾಯಿ ಅದು ಹೆಚ್ಚಿ ಕಾಯಿ ಆಗೋಣ ಅವು ಏನಾಗ್ಬಿಟ್ಟಾವ ಸರ್, ಸೈಜಿಂಗ್ದಾಗು ಇಲ್ಲ ಅಂದ್ರೆ ಏನು 1 ಕಿಲೋ ಮೇಲ್ಪಟ್ಟು ಇಲ್ಲ, ಈ ಕಡೆ 1 ಕಿಲೋ ಒಳಗದಾವ ಸರ್. ಅವು ಇಂಥ ದಿನ 10 ಟನ್ ಮಾಲ್ ಐತಿ ನನ್ನಲ್ಲಿ. ನಂದು ಮ್ಯಾಕ್ಸಿಮಮ್ 1 ಎಕರೆಗೆ 22 ಟನ್ ತನಕ ಬಿದ್ದೈತಿ ಸರ್. ಅಂದ್ರೆ ಆದಾಯನೂ ಚೆನ್ನಾಗಿ ಬಂದಂತ ಹೇಳ್ತಾ ಇದ್ದೀನಿ ಸರ್. ಸರ್ ನಾ ಮೊದಲ ಬ್ಯಾಸಿಗೆ ಒಳಗೆ ಮಾಡಿದಾಗ 7 ರೂಪಾಯಿ ಕೆಜಿ ಕೊಟ್ಟಿನಿ ಸರ್, ನಾ ಅವಾಗ 40 ಟನ್ ಕೊಟ್ಟಿನಿ ಸರ್, 7 ರೂಪಾಯಿ ಕೆಜಿ ಅಂತೆ. ಈ ಸಲ ಏನಾಗೈತಿ ಸರ್, ಯಾರೂ ಬೆಳೆದಿಲ್ಲ ಕಲ್ಲಂಗಡಿ, ಮಳಿ ಹೆಚ್ಚಾದ ಸಲೆಯಿಂದ ಯಾರೂ ಬೆಳೆದಿಲ್ಲ ಅಂತೇಳಿ ನಮಗೊಬ್ರು ಹೇಳಾನ ಅವ್ರ ಪ್ರಕಾರ ನಾ ಮಾಡ್ಕೋತೀನಿ ಸರ್. ಈ ಸಲ ರೇಟ್ ಸಿಕ್ಕೈತಿ ಸರ್, ನನಗೆ ಆದಾಯ ಚಲೋ ಬಂದೈತಿ ಸರ್. ಯಾಕಂದ್ರೆ ಈ ಸಲ ಬ್ಯಾಸಿಗೆ ಒಳಗೆ ಅಷ್ಟು ತ್ರಾಸು ಬರಲ್ಲ ಸರ್ ಕಲ್ಲಂಗಡಿ ಬೆಳೀಲಿಕ್ಕೆ, ಮಳೆಗಾಲದಲ್ಲಿ ಭಾಳ ತ್ರಾಸು ಬರ್ತೈತಿ ಸರ್. ಏನಾಕೈತಿ ಸರ್, ಮಳೆಗಾಲದೊಳಗೆ ರೋಗ ಮತ್ತು ಕೀಟಗಳ ಬಾಧೆ ಭಾಳ ಹೆಚ್ಚಾಕೈತಿ ಸರ್. ಬ್ಯಾಸಿಗೆ ಒಳಗೆ ಏನಿರಂಗಿಲ್ಲ ಸರ್, ಬ್ಯಾಸಿಗೆ ಒಳಗೆ ಒಂದು ಕಾಡೋದಂದ್ರೆ ಬುರಿ ಒಂದೇ ಕಾಡ್ತೈತಿ ಸರ್. ಅದು ಮಳೆಗಾಲದಲ್ಲಿ ಬುರಿ, ಕರ್ಪ, ದವಣಿ ಇವು ಮೂರು ಬರ್ತಾವೆ ಸರ್. ಮೂರು ಬರೋದ್ರಿಂದ ಏನಾಕೈತಿ ಸರ್, ಅಲ್ಲಿ ನಮ್ಮದು ಆಳುಗಳು ಹೆಚ್ಚಿಗೆ ದಿತ್ತಾವೆ, ಔಷಧ ಸ್ಪ್ರೇ ಮಾಡಬೇಕು ಸರ್. ಒಮ್ಮೆ ಮಳೆ ಆಯ್ತಂದ್ರೆ ಹೊಡಮಳಿ ಒಂದಿನ ಬಿಟ್ಟ ಮರುದಿನ ಯಾಕಾಗೋದಾಗ ಔಷಧ ಸ್ಪ್ರೇ ಮಾಡಕ್ಕೆ. ಈ ಸದ್ ಜನವರಿಗಳು ಹಚ್ಚಿದ್ದೇವೆ ಅಂದ್ರೆ ಮಳಿನೇ ಆಗಂಗಿಲ್ಲ. ಈ ಕಾಡೋದು ಒಂದೇ ರೋಗ ಅಂದ್ರೆ ಬುರಿ ಒಂದೇ. ಅದಕ್ಕೆ ಅದು ಏನು 5 ದಿನಕ್ಕೊಮ್ಮೆ ಬೇಡ 4 ದಿನಕ್ಕೊಮ್ಮೆ ಔಷಧ ಹೊಡ್ಕೋತ ಹೋದೇವು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಮಳೆಗಾಲದಲ್ಲಿ ಒಮ್ಮೆ ಮಳೆ ಆಯ್ತು ಅಂದ್ರೆ ನಾವು ಮರುದಿನ ಮುಂಜಾನೆ ಹೋಗಿ ಔಷಧ ಹೊಡಿಯಬೇಕು ಸರ್. ಅಂದ್ರೆ ಈಗ ತಾವು ಬೇಸಿಗೆಯಲ್ಲಿ ಈ ಬೆಳೆಯನ್ನು ಬೆಳಿಬೇಕಂದ್ರೆ ತಾವು ಇನ್ನ ಹಾ ಸರ್ ಈ ಸದ್ ಮತ್ತೆ ನಾ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಈ 4 ಎಕರೆ ಅಲ್ಲದೆ ಇನ್ನೊಂದು 2 ಎಕರೆ ಹೆಚ್ಚಿಗೆ ಮಾಡ್ಲಾತೀನಿ ಸರ್. ತುಂಬಾ ಸಂತೋಷ. ಇನ್ನೂ ತಾವು ಈ ಕಲ್ಲಂಗಡಿ ಬೆಳೆಯನ್ನು ಬೆಳೆದು ಇತರೆ ರೈತರಿಗೆ ಮಾದರಿ ಆಗ್ರಿ ಅಂತ ತಮ್ಮ ಅನಿಸಿಕೆಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈಗ ತಾವು ಬೇರೆ ಯಾವ ಬೆಳೆಗಳನ್ನ ಬೆಳಿತಾ ಇದ್ರಿ ಸರ್? ನಾನೊಂದು 5 ಎಕರೆ ದ್ರಾಕ್ಷಿ ಐತಿ ಸರ್. ಈಗ ಅದು ಯಾವ ತಳಿಯನ್ನು ಬೆಳೆದಿರಿ? ನನ್ನ ಥಾಮ್ಸನ್ ಐತಿ ಸರ್, ಬೀಜ ಇರಂಗಿಲ್ಲ ರೀ. ಥಾಮ್ಸನ್ ಸರ್ 5 ಎಕರೆ ಐತಿ ಸರ್. ಈ ಸಲ ಮಳಿ ಆದ ಸಲೆಯಿಂದ ನಂದು 2 ಪ್ಲಾಟ್ ಅದಾವ ಸರ್, 1 3 ಎಕರೆ ಐತಿ, 1 2 ಎಕರೆ ಐತಿ. 2 ಎಕರೆಯಲ್ಲಿ ಮಳಿ ಅದ ಅಂದ್ರೆ ಸರ್ ಅದು ಒಂದ್ ಸ್ವಲ್ಪ ಮ್ಯಾಕೆರಿ ಐತಿ, ನೀರು ನಿಂತ ಸಲೆಯಿಂದ ಈ ಸಲ ಅದೊಂದು ಸ್ವಲ್ಪ ಇಳುವರಿ ಕಮ್ಮಿ ಐತಿ ಸರ್. ಇದು ಮ್ಯಾಗಿಂದ ಇದು ಒಂದ್ ಸ್ವಲ್ಪ ಏರ್ನಲ್ಲಿ ಇರೋದ್ರಿಂದ ಸರ್ ಇದು ಚಲೋ ಐತಿ ಸರ್, ಚೆನ್ನಾಗಿದೆ ದ್ರಾಕ್ಷಿ ಬೆಳೆ ಸರ್. ಇದನ್ನ ತಾವು ಈ ಥಾಮ್ಸನ್ ಬೆಳೆಯನ್ನ ತಾವು ನಾಟಿ ಪದ್ಧತಿಯನ್ನು ಮಾಡಿ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ ಸರ್? ಇದು ನಾ ದ್ರಾಕ್ಷಿ ಹಚ್ಚಿ ಸುಮಾರು ಒಂದು 12-13 ವರ್ಷ ಆಯ್ತು ಸರ್. 13 ವರ್ಷದಿಂದ ನಾ ದ್ರಾಕ್ಷಿ ಬೆಳ್ಕೋತ ಬರ್ಲಾತಿದ್ದೀನಿ. ಅವಾಗ ನಾವು ಅಲ್ಲಿ ಮಹಾರಾಷ್ಟ್ರದಿಂದ ಅಗಿಗಳನ್ನು ತರಿಸಿ ನೆಟ್ಟು ಅದಕ್ಕೆ ಮತ್ತೆ ಕ್ರಾಸಿಂಗ್ ಮಾಡ್ತಾರೆ ಸರ್, ಬೀಜ ಆಗಲಾರ್ದಂಗೆ. ಅದನ್ನು ಮಾಡ್ಕೊಂಡು ಹೆಂಗೆಲ್ಲ ತಂತಿ ಎಲ್ಲ ಕಟ್ಟಿಕೊಂಡು ಅದು ದ್ರಾಕ್ಷಿ ನಿರ್ವಹಣೆ ಮಾಡಿವಿ ಸರ್ ನಾವು. ಅದನ್ನು ಇದರಲ್ಲಿ ಯಾವ ರೀತಿ ತಾವು ಇಳುವರಿಯನ್ನು ಪಡಿತಾ ಇದ್ರಿ ಸರ್? ಇದರಲ್ಲಿ ಇಳುವರಿ ಚೆನ್ನಾಗಿ ಬರ್ತೈತಿ ಸರ್. ಈ ದಿನ ಒಟ್ಟ ರೇಟ್ ಇದ್ದಿಲ್ಲ ದ್ರಾಕ್ಷಿಗೆ, ಈ ಸಲ ಈಗ 2 ವರ್ಷ ಆಯ್ತು ಅದ ಸಲ ಮತ್ತು ಈ ಸಲ ಒಂದು ಸ್ವಲ್ಪ ರೇಟ್ ಸಿಕ್ಕಿದೆ ಸರ್. ಮೊದಲು ನಾವು ಎಲ್ಲ ಎಕರೆಗೆ 3.5-4 ಟನ್ ತನಕ ಬೆಳೆದೇವು ಸರ್ ಮ್ಯಾಕ್ಸಿಮಮ್ ಬೆಳೆನ. ಅವಾಗ 120-150 ರೂಪಾಯಿ ಹೋಗ್ಬೇಕಾದ್ರೆ ಭಾಳ ವಜ್ಜಿತ್ತು ಸರ್. ಈಗ ಬರೀ 1 ಕೆಜಿಗೆ ಇವತ್ತಿನ ರೇಟ್ ಸರ್ 380-440 ರೂಪಾಯಿ ಪ್ರೆಸೆಂಟ್ ರೇಟ್ ನಡೆದೈತಿ ಸರ್. ಈಗ ನಂದು ದ್ರಾಕ್ಷಿದು 3 ಎಕರೆ ಕೂಡಿ 1-7 ಟನ್ ಹೇಳ್ಬೇಕು ಅನ್ನೋದೈತಿ ಸರ್. ಯಾಕಂದ್ರೆ ಈ ಸಲ ಮಳೆ ಆಸಲೆಯಿಂದ ನಮ್ಮಲ್ಲಿ ಹೂವು ಚೆನ್ನಾಗಿ ಬಿಟ್ಟಿಲ್ಲ. ಅಂದ್ರೆ ವಾತಾವರಣದ ವೈಪರೀತ್ಯದಿಂದಾಗಿ ತಾವು ಬೆಳೆಯಲ್ಲಿ ಸ್ವಲ್ಪ ಕಡಿಮೆ ಇಳುವರಿಯನ್ನು ಪಡಿತೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು ಸರ್, ವಾಸಲ ಚಲೋ ಬೆಳೀತಿ ಸರ್. ಈ ಸಲ ಅನ್ಕಾರ ಮಳೆ ಹೆಚ್ಚಾದ್ರಿಂದ ಒಂದು ಸ್ವಲ್ಪ ಇಳುವರಿ ಕಮ್ಮಾಗಿತ್ತು ಸರ್ ನಂದು. ಇದರಲ್ಲಿ ಯಾವ ಥರ ರೋಗಗಳು ಬರ್ತಾವೆ, ಹೆಂಗೆ ನಿರ್ವಹಣೆ ಮಾಡ್ತೀರಿ? ಇದಕ್ಕೂ ದವಣಿ, ಬುರಿ, ಕರ್ಪ, ಅಲ್ಲಿದ ಕೀಟಗಳ ಬಾಧೆ ದ್ರಾಕ್ಷಿ ಅತಿ ಹೆಚ್ಚಾಗಿ ಕಾಡುವುದು ಅಂದ್ರೆ ದವಣಿ ಸರ್. ದವಣಿ ಭತ್ತ ಅಂದ್ರೆ ಅದು ಇದು ಇದ್ದಂಗೆ ಸರ್, ಮನುಷ್ಯಾಗ ಏಡ್ಸ್ ಇದ್ದಂಗೆ, ಅದು ಕಲಾಸೆ ಸರ್. ಅದು ಏನು ಮಾಡಲಿಕ್ಕೆ ಬರೋಂಗಿಲ್ಲ, ದವಣಿ ಬರಲಾರ್ದಂಗೆ ಕಂಟ್ರೋಲ್ ಮಾಡ್ಕೊತ ಹೋಗ್ಬೇಕು ಸರ್. ಮತ್ತು ದವಣಿ ಬರಲಾರ್ದಂಗೆ ಅಂದ್ರೆ ಮೇನ್ ನಮಗೆ ಎಲ್ಲ ಹಿರಿಯರು ಹಿಂದೆ ಏನು 30 ವರ್ಷಗಟ್ಟಲೆ ಏನು ದ್ರಾಕ್ಷಿ ಬೆಳ್ಕೋತ ಬಂದಾರಲ್ಲ ಸರ್, ಅವ್ರು ಹೇಳೋದೇನು ಹೆಚ್ಚಾಗಿ ತಿಪ್ಪಿ ಗೊಬ್ಬರ ಬೆಳೆಸ್ರಿ, ರಾಸಾಯನಿಕ ಕಮ್ಮಿ ಮಾಡ್ರಿ ಅಂತ ಹೇಳ್ಯಾರ ಸರ್. ಆದರೆ ತಿಪ್ಪಿ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ. ಅದ್ರ ಸಲಿಂದ ನಾ ಸುಮಾರು 1-7-8 ದನಗಳನ್ನು ಮಾಡೀನಿ ಸರ್. ಒಂದು 5 ಆಕಳು ಅದಾವೆ, 1-3 ಎಮ್ಮೆ ಅದಾವೆ. ಅದರಿಂದ ಒಂದು ಸ್ವಲ್ಪ ಇಳುವರಿ ಮತ್ತು ಆದಾಯದೊಳಗೆ ಲಾಭ ಐತಿ ಸರ್. ಅದೇ ರೀತಿ ದ್ರಾಕ್ಷಿಯನ್ನ ಸಾವಯವದಲ್ಲಿ ಮಾಡ್ತಾ ಇದ್ದಾರೆ ಅಥವಾ ರಾಸಾಯನಿಕದಲ್ಲಿ ಮಾಡ್ತಾ ಇದ್ದಾರೆ? ಸರ್, ಸಾವಯವದಲ್ಲಿ ಮಾಡಲಿಕ್ಕೆ ಬರಲ್ಲ ಸರ್. ಯಾಕಂದ್ರೆ ಈಗ ಹೆಂಗೈತೆ ಸರ್, ಮಾರ್ಕೆಟಲ್ಲಿ ಶೈನಿಂಗ್, ಕಲರ್, ಸೈಜಿಂಗ್, ವೇಟ್ ಇದನ್ನೆಲ್ಲ ನೋಡ್ತಾರೆ ಸರ್. ಸಾವಯವ ಪದ್ಧತಿ ಒಳಗೆ ಏನಾಕೈತಿ ಸರ್, ನಮಗೆ ಇವತ್ತು ನಾವು ಗೊಬ್ಬರ ನಾವು ಸಾವಯವಳಗೆ ಏನು ಮಾಡಿ ಕೊಡ್ತೀವಲ್ಲ, ನಾವಾದರೂ ಸಾವಯವ ಮಾಡ್ತೀವಿ ಸರ್, ಇಲ್ಲ ನಂಗಿಲ್ಲ. ಆ ಕೊಟ್ಟಿದ್ದು ಸುಮಾರು ಅದರದ್ದು 15 ದಿನ ಟೈಮ್ ತೊಗೊತೈತಿ ಸರ್. ಆದ್ರೆ ರಾಸಾಯನಿಕ ಏನೈತೆ ಸರ್, ಒಟ್ಟು 24 ತಾಸಿನಾಗ ಅದ್ರ ರಿಸಲ್ಟ್ ತೋರಿಸ್ತೈತಿ. ಈಗ ನಿಮಗೆ ಇನ್ಕಾತ್ನ ತೋರಿಸಿನಲ್ಲ ಸರ್, ಅಲ್ಲಿ ಗಿಡದೊಳಗೆ ಅದು ಎಲ್ಲ ಆಕಳು ಉಚ್ಚಿ ಕುದಿಸಿ ಅದಕ್ಕೆ ತಂಬಾಕ, ಬೆಳ್ಳುಳ್ಳಿ, ಬೆಲ್ಲ ಹಾಕಿ ಅದನ್ನೆಲ್ಲ ನಾವು ಮಾಡಿಟ್ಟೇವೆ. ಆದರೆ ಇದ್ರ ರಿಸಲ್ಟ್ ಲಾಂಗ್ ಟರ್ಮ್ ಸರ್, ಅಂದ್ರೆ ಒಮ್ಮಿಲಿ ಸಡನ್ಲಿ ಕೂಡ ಹಂಗೆ. ಇವತ್ತೊಂದು ಯಾವ್ದಾರು ಕೀಟನಾಶಕ ತಂದು ಹೊಡೆದೇವು ಅಂದ್ರೆ ಹೊಡೆದ ಒಂದು 1/2 ಗಂಟೆ ಒಳಗೆ ಕೀಟ ಸಾಯ್ತೈತಿ. ಅದು ಹಂಗಿಲ್ಲ ಸರ್, ಒಂದು 2 ದಿನ 3 ದಿನ ಟೈಮ್ ತಗೋತೈತಿ. ಮತ್ತು ನಾವು ತೆಳಗ ಬಡ್ಡಿಗೆ ಈಗ ಆಕಳು ಉಚ್ಚಿ ಬೆಲ್ಲ ಮಜ್ಜಿಗೆ ಬಿಡೋದ್ರಿಂದ ಒಂದು ಸ್ವಲ್ಪ ರೋಗ ಕಂಟ್ರೋಲ್ ಆಕೈತಿ ಸರ್ ಅದಕ್ಕೆ. ಅಂದ್ರೆ ತಾವು ಹೇಳ್ತಾ ಇದ್ರಿ ಈಗ ಸಾವಯವ ಮಾಡೋದ್ರಿಂದ ರಿಸಲ್ಟ್ ಲೇಟ್ ಆಗಿ ಬರ್ತೈತಿ ಅಂತ ಹೇಳ್ತಾ ಇದ್ರಿ, ಅದೇ ರೀತಿ ಇದರ ರಿಸಲ್ಟ್ ಲೇಟ್ ಆಗಿ ಬಂದ್ರು ಇದರ ತಾಕತ್ತ ಮತ್ತು ಇದರ ಆಯುಷ್ಯ ಬಾಳಲ್ಲ ಆಕೈತಿ ಸರ್? ಈ ಸದ್ದು ನೀವು ಆಯುಷ್ಯ ಮತ್ತು ತಾಕತ್ತ ನಾವು ನೋಡ್ಲಾಕ್ ಹೋದೇವು ಅಂದ್ರೆ ಸರ್, ಈ ಸದ್ದು ನಾವು ಅದು ವಾಣಿಜ್ಯ ಬೆಳೆ ಸರ್, 1 ವರ್ಷಕ್ಕೊಮ್ಮೆ ಬರೋದು. ಮತ್ತು ನಾವು ಇದನ್ನು ಮಾಡ್ಲಾಕ್ ಹೋದೇವು ಅಂದ್ರೆ ಇಳುವರಿ ಕಮ್ಮಿ ಬರ್ತೈತಿ ಸರ್. ಇಳುವರಿ ಬರ್ತೈತಿ ಸರ್, ಬರ್ತೈತಿ ಇಲ್ಲ ನಂಗೆಲ್ಲ, ಬಟ್ ಅದನ್ನೇ ಆಗಿ ಮಾಡ್ಕೊತ ಹೋಗ್ಬೇಕು. ಈಗ ನಮಗೇನಾಗಿ ಸರ್, ಅದನ್ನು ಮಾಡ್ಲಿಕ್ಕೆ ಇದು ಇಲ್ಲ ಆಗೈತಿ, ಅವೆಲ್ಲ ಮೆಟೀರಿಯಲ್ಗಳು ಬೇಕು, ನಾವು ಅದನ್ನು ಏನು ಮಾಡಿಲ್ಲ ಸರ್. ಸುಮ್ಮನೆ ರಾಸಾಯನಿಕ ಅಂದರೆ ಏನು, 80% ರಾಸಾಯನಿಕ, ಒಂದು 20% ಸಾವಯವ ಮಾಡ್ಲತ್ತೀವಿ ಸರ್. ದ್ರಾಕ್ಷಿ ಒಳಗೆ ಬುರಿ ಮತ್ತು ದೌನಿ ಹೆಚ್ಚಾಗಿ ಕಾಡ್ತಾವೆ ಸರ್. ದೌನಿ ಬತ್ತಂದ್ರೆ ಸಾವಯವದಾಗ ಏನೂ ಮಾಡ್ಲಿಕ್ಕೆ ಶಕ್ಯಿಲ್ಲ ಸರ್. ಏನು ಮಾಡಿದ್ರು ಅದಕ್ಕೆ ಕೀಟನಾಶಕಗಳು ಮಳೆ ಆ ಟೈಮ್ದಾಗ 3 ಸಲ ಹೊಡಿತೀವಿ ಸರ್ ದ್ರಾಕ್ಷಿಗೆ ಔಷಧ, ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಮಂಜು ವಾತಾವರಣದೊಳಗೆ ನಮ್ಗೆ ಏನು ಹೂ ಬಿಟ್ಟಿರ್ತೈತಿ ಆ ಟೈಮ್ದಾಗ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಎದ್ದು ಸ್ಪ್ರೇ ಮಾಡ್ಬೇಕು ಸರ್ ದ್ರಾಕ್ಷಿ. ಇವು ದ್ರಾಕ್ಷಿದು ಇದೆಲ್ಲ ಬೇಸರ ಆಗಿ ನಾ ಸುಮ್ಮ ಕಾಯಿಪಲ್ಲೆ, ಇನ್ನೊಂದು 8 ಎಕರೆ ನಮ್ದು ಹೊಲ ಇತ್ತು, ಇದೊಂದು 8 ಎಕರೆ ಸಪ್ರೇಟ್ ಐತಿ. ಆ 8 ಎಕರೆ ಒಳಗೆ ನಾ ಕಲ್ಲಂಗಡಿ ಮತ್ತು ಹೀರೆಕಾಯಿ ಮಾಡ್ತಿದ್ದೆ ಸರ್. ಹೀರೆಕಾಯಿ, ಹಾಗಲಕಾಯಿ, ಬದ್ನೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ನಾ ಎಲ್ಲ ಇದನ್ನ ಬಾಗಿಲು ಕೊಟ್ಟು ಹೋಯ್ತೀನಿ ಸರ್. ಈ ಕಾಯಿಪಲ್ಲೆಗಳನ್ನು ಬೆಳೆದು ತಾವು ಮಾರುಕಟ್ಟೆಗೆ ಬಾಗಿಲು ಕೊಟ್ಟಿವೆ ಸರ್. ಬಿಜಾಪುರ ಹೆಂಗಿಲ್ಲ, ಒಂದು ಸ್ವಲ್ಪ ಬಿಜಾಪುರದಲ್ಲಿ ರೇಟ್ ಕಮ್ಮಿ ಸಿಗ್ತದೆ ಸರ್. ಅಲ್ಲಿ ಬಾಗಿಲು ಕೊಟ್ಟಕ್ಕೆ ಒಂದು ಸ್ವಲ್ಪ ರೇಟ್ ಸಿಗ್ತೈತಿ. ನಮ್ಮ ಸ್ವಂತ ವಾಹನಗಳದಾವೆ ಸರ್, ವಾಹನಗಳಲ್ಲಿ ಒಯ್ತೀವಿ ಸರ್. ಇದರಲ್ಲಿ ಆದಾಯ ಯಾವ ರೀತಿ ಐತಿ ಸರ್? ಕಾಯಿಪಲ್ಲೆ ಒಳಗೆ ಇರೋದೇ ಇದು ಅಂದರೆ 4 ತಿಂಗಳೊಳಗೆ ಬೆಳೆ ಬರ್ತೈತಿ ಸರ್. ಚಲೋ ಆಗೋದು 45-50 ದಿನಗಳಿಗೆ ಹೂವು ಕಾಯಿ ಚಲೋ ಆಕೈತಿ ಸರ್. ಹೂವು ಕಾಯಿ ಚಲೋ ಆದಮ್ಯಾಗ ಏನೈತೆ ಸರ್, ಮತ್ತು ಇನ್ನೊಂದೇನು ಸರ್, ಈ ದ್ರಾಕ್ಷಿ ಅಟ್ಟು ಇದಕ್ಕೆ ಖರ್ಚು ಬರೋಂಗಿಲ್ಲ. ಕಾಯಿಪಲ್ಲೆ ಹರಿದು ಒಯ್ದು ಇದು ಒಂದೇ ತ್ರಾಸು ಸರ್, ಉಳ್ಕಾದ ಅದನ್ನು ಬಿಟ್ಟರೆ ಏನೂ ತ್ರಾಸಿಲ್ಲ. ಏನು ಹೂವಾದ ಕೂಡಲೇ ಮಾರ್ಕೆಟ್ ಹಾಕೈತಿ, ಇವತ್ತು ಎಷ್ಟೇ ದುಡ್ಡು ಬರಲಿ ಕೈಗೆ ಬರ್ತೈತಿ. ಆದ್ರೆ ದ್ರಾಕ್ಷಿದ ಹೆಂಗೈತಿ ಸರ್, ಒಂದು ಸಲ 1 ವರ್ಷಕ್ಕೊಮ್ಮೆ ಬರಬೇಕು. ಅದನ್ನೆಲ್ಲ ಕಟಾವು ಮಾಡಿ ನಾವು ಮನಕ್ಕೆ ಮಾಡ್ಕೊಂಡು ಅಲ್ಲಿ ಒಯ್ದು ಹಚ್ಚಿ ಅವ್ರು ಮಾರಾಟ ಆದ 45 ದಿನಕ್ಕೆ ನಮಗೆ ರೊಕ್ಕ ಕೊಡೋರು ಸರ್. ಹೀಗಾಗಿ ಇದು ರೊಕ್ಕ ಬರ್ತೈತಿ ಸರ್, ಇಲ್ಲ ನಂಗಿಲ್ಲ. ಆದ್ರೆ ಏನಾಗಲಾದೈತಿ ಸರ್, ರೊಕ್ಕ ಬಂದರು ನಿಂದ್ರಂಗಿಲ್ಲ. ಇದು ಯಾಕಂದ್ರೆ ದ್ರಾಕ್ಷಿ ಬೆಳಿಬೇಕಂದ್ರೆ ಸಾಲ ಮಾಡಿ ದ್ರಾಕ್ಷಿ ಬೆಳಿಬೇಕು. ಈಗೇನಾಗಿತ್ತು ಸರ್, ನಂದು ನಾ ಏನು ಕಾಯಿಪಲ್ಲೆ ಮಾಡ್ಲತ್ತಿನಿಲ್ಲ, ಈಗ ನಾ ಹೊರಗೆ ಎಲ್ಲಿ ಸಾಲ ಮಾಡ್ಲಿಕ್ಕೆ ಹೋಗಿಲ್ಲ. ಡೈಲಿ ಒಂದಿಲ್ಲ ಒಂದು 12 ತಿಂಗಳು ನಾ ಯಾವುದೋ ಒಂದು ಕಾಯಿಪಲ್ಲೆ ಮಾಡ್ಲತ್ತೀನಿ ಸರ್. ವಾರದಲ್ಲಿ 2-3 ಸಂತಿ ಹೋಗ್ತೀನಿ. ಹೋದ ಸಂತಿಗೆ 2,000-10,000 ರೂಪಾಯಿ ತನಕ ತರ್ತೀನಿ ಸರ್. ಸೈಕಲ್ ಮೋಟ್ರ್ ಮ್ಯಾಗ ಒಯ್ದಿನಿ 2,000. ಮತ್ತು ನಾವು ಯಾರು ದೊಡ್ಡ ಟಮ್ಟಮ್ ಮತ್ತು ನಮ್ದು ಕ್ರೂಸರ್ ಐತಿ, ಕ್ರೂಸರ್ದಾಗ ಒಯ್ದಿನಿ ಅಂದ್ರೆ 10-15,000 ರೂಪಾಯಿ ತೊಗೊಂಬರ್ತೀನಿ ಸರ್. ಮಾಡಿದರೂ ಮತ್ತು 2 ಎಕರೆ ಗಟ್ಟಲೆ ಮಾಡ್ಲತ್ತೀನಿ ಸರ್. ಮತ್ತು ಒಂದೇ ಮಾಡೋಂಗಿಲ್ಲ, ಹೀರೆಕಾಯಿ, ಹಾಗಲಕಾಯಿ ಒಂದು ಸಲ ಒಯ್ದಿನಿ ಅಂದ್ರೆ 3-4 ಐಟಮ್ ಒಯ್ತೀನಿ ಸರ್. ನಾ ಒಯ್ದು ಮತ್ತು ಅದು ಹಿಂಗಾಗಿ ಬರಾಗ ಅವು ರೊಕ್ಕ ಬಂದಿರ್ತಾವೆ. ವಾರದಾಗ ಏನಿಲ್ಲ ಅಂದ್ರೆ ಒಂದು 30-40 ಸಾವಿರ ರೂಪಾಯಿ ಬರಾಗ ಅದು ಔಷಧ ದ್ರಾಕ್ಷಿಗೆ ಮನೆಗೆ ಸಂತಿಗೆ ಕಾಯಿಪಲ್ಲೆ ಒಂದು ರೀತಿ ಚಲೋ ಸರ್. ಈ ಕಾಯಿಪಲ್ಲೆ ಅಂತಂದ್ರೆ ಜೀವನೋಪಾಯ ಆಯಿತು ಅಂದ್ರೆ ದ್ರಾಕ್ಷಿ ಬೆಳೆಯನ್ನು ನಿರ್ವಹಣೆ ಕೂಡ ಈ ಕಾಯಿಪಲ್ಲೆ ಮಾಡ್ತೈತಿ ಅಂತ ಹೇಳ್ತಾ ಇದ್ರಿ? ಹೌದು ಸರ್. ದ್ರಾಕ್ಷಿ ಬೆಳೆ ಹೆಂಗೈತೆ ಸರ್, ಒಮ್ಮೆ ಕೈ ಹಚ್ತಂದ್ರೆ ಕೋಟ್ಯಾಧಿಪತಿನೂ ಆಗ್ಬೋದು, ಒಮ್ಮೆ ಕೇಳಿದ್ರೆ ಭಿಕ್ಷಾಧಿಪತಿನೂ ಆಗ್ಬೋದು. ಈಗ ನಮಗೆ ಸುಮಾರು 10 ವರ್ಷ ಆಯ್ತು ಸರ್ ದ್ರಾಕ್ಷಿ ಬೆಳೆಗೆ ರೇಟೇ ಇಲ್ಲ. ಫಾಸಲ 1 ಟನ್ ಮನಕ್ಕೆ ಬೆಳೆದವ 280-350 ರೂಪಾಯಿ ತೊಗೊಳತ್ತವ. ನಾವು ಬೆಳೆಯೋ ಟೈಮ್ದಾಗಿದೆ 2 ವರ್ಷದಿಂದ 10 ಟನ್ ಬೆಳೆದ್ರು 12 ಲಕ್ಷ ರೂಪಾಯಿ ಬಂದಿಲ್ಲ ಸರ್ ನಮ್ಗೆ. ಈಗ ಬರೀ 1 ಟನ್ನಿಗೆ 3-4 ಲಕ್ಷ ರೂಪಾಯಿ ನಡೆದಿದೆ ಸರ್. ಇಂಥ ಒಂದು 5 ಟನ್ ತಂದೇವು ಅಂದ್ರೆ 20 ಲಕ್ಷ ರೂಪಾಯಿ ಸರ್ ಈ ಸದ್ದು. ಮತ್ತು ಕಾಯಿಪಲ್ಲೆ ಏನೇ ಸರ್, ಎನಿ ಟೈಮ್ ಮನಿ ಯಾವಾಗ ಬೇಕಾದ ರೊಕ್ಕ ಸಿಗ್ತೈತಿ ನಿಮ್ಗೆ. ನಮ್ಗೆ ಸುತ್ತಮುತ್ತ ಹಳ್ಳಿಗಳು ಭಾಳ ಅದಾವೆ ಸರ್. ಪ್ರತಿಯೊಂದು ಹಳ್ಳಿಗಳಿಗೆ ಒಂದೊಂದು ದಿನ ಒಂದೊಂದು ಸಂತೆ ಐತಿ ಸರ್. ಒಂದು ಗಾಡಿ ಮ್ಯಾಗ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ 100-150 ಕಿಲೋ ನಾವು ಒಯ್ತೀವಿ ಸರ್. ಕೆಜಿಗೆ 40 ರೂಪಾಯಿ ಅಂದರು 4,000 ರೂಪಾಯಿ ಹಿಂಗೆ ಒಂದು ಎವರೇಜ್ ಒಂದು 4-5 ಸಾವಿರ ರೂಪಾಯಿ ಒಂದು ಸಂತೆ ಹೋದ್ರೆ ತೊಗೊಂಡು ಬರ್ತೀವಿ ಸರ್. ತಾವು ಈ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ರಿ, ಈ ಹಸುಗಳನ್ನ ಮತ್ತು ಎಮ್ಮೆಗಳನ್ನ ಸಾಕಿರಿ, ಅದನ್ನ ಯಾವ ರೀತಿ ತಾವು ಹಾಲುಗಳನ್ನು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಈಗ ನಮ್ಮ ಮನೆಯಲ್ಲಿ ಸುಮಾರು 1-6 ಜನ ಹುಡುಗರು ಅದಾವು ಮತ್ತು ಹಿರಿಯರು 1-3 ಮಂದಿ ಅದಾರ. ನಮ್ಮ ತಮ್ಮ ನಾನು ನಮ್ದು ಒಂದು ಸುಮಾರು ಒಂದು 15 ಜನದ ಫ್ಯಾಮಿಲಿ ಐತೆ ಸರ್. ಅಂದ್ರೆ ತಮ್ಮದು ಕೂಡು ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಐತೆ ಸರ್ ನಮ್ದು. ನಾವು ಆಕಳ ಮತ್ತು ಎಮ್ಮೆ ಸದ್ ನಮ್ಮ ಮನೆಗೆ ಹಾಲಕ್ಕೆ ಮತ್ತು ಮೊಸರಿಗೆ ನಾವು ಮಾಡಿಕೊಂಡ ಉಳ್ದಿದ್ದು ಏನು ಮಜ್ಜಿಗೆ ಮೊಸರ ಇವು ಏನು ಉಳ್ದು ಕಟ್ಟದ ಅದನ್ನು ಏನು ಮಾಡ್ತೀವಿ ಸರ್, ನಾವು ಬುರಿ ಬರಬಾರ್ದು ಅಂತೇಳಿ ಮಜ್ಜಿಗೆ ಮತ್ತು ಬೆಲ್ಲ ಇದನ್ನು ನಾವು ದ್ರಾಕ್ಷಿಗೂ ಒತ್ತಿಸ್ತೇವೆ, ಪ್ಲಸ್ ಕಲ್ಲಂಗಡಿಗೆ ಒತ್ತಿಸ್ತೇವೆ, ಕಾಯಿಪಲ್ಯಗೂ ಒತ್ತಿಸ್ತೇವೆ ಸರ್. ಮತ್ತು ಇನ್ನೊಂದು, ಇದು ಒತ್ತಿಸೋದ್ರಿಂದ ಒಂದಿಟ್ಟು ಭೂಮಿಯೊಳಗಿಂತ ರೋಗಗಳು ಬರೋದು ಸ್ವಲ್ಪ ನಿರ್ವಹಣೆ ಆಕೈತಿ ಸರ್. ಈಗ ಹಾಲಿನ ಉತ್ಪನ್ನದಿಂದ ತಮಗೆ ಆದಾಯ ಇಲ್ಲ, ಆದ್ರೆ ಮನೆಯನ್ನು ನಿರ್ವಹಣೆ ಮಾಡ್ತೈತಿ ತಾವು ಹೇಳ್ತೀವಿ ಸರ್. ಈಗ 1 ಲೀಟರ್ ನೀವು ಹೊರಗೆ ಹಾಲು ತೊಗೊಳಕ್ಕಾದ್ರೆ ಸುಮಾರು 50 ರೂಪಾಯಿ ಐತೆ ಸರ್. ಅದು ಇದರಷ್ಟು ಗಟ್ಟಿ ಬರೋಂಗಿಲ್ಲ. ಒಂದ್ ಪ್ಯಾಕೆಟ್ ನೀವು ಹಾಲು ಅದನ್ನು ತಂದು 2 ಸಲ ಬೇಡ 3 ಸಲ ಕಾಯಿಸಿದ್ರೆ ಹಾಲು ಅರ್ಧ ಹೋಗೈತಿ ಸರ್. ಅರ್ಧ ನೀವು ಉಳಿದೈತಿ, ಅರ್ಧ ಉಳಿದ್ರೊಳಗೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಸರ್. ನಾವು ಕಟ್ಟೋದೇ ಅದ್ರ ಸಲಿಂದ ಕಟ್ಲಾತೀವಿ, ಇನ್ನು ಮನೆಗೆ ಬೇಕಂತ ಹೇಳಿ. ಈಗ ತುಪ್ಪ ತಗೊಳಕ್ ಹೋಗ್ರಿ, ದಿನ ಟಿವಿ ಒಳಗೆ ಪೇಪರ್ ನ್ಯೂಸ್ ಒಳಗೆ ಕೆಮಿಕಲ್ ಐತಿ, ಕೆಮಿಕಲ್ದಿಂದ ಇವೆಲ್ಲ ಉತ್ಪಾದನೆ ಆಗಲ್ಲ ಅಥವಾ ಉದ್ದೇಶದಿಂದ ಬೇಡ ನಮ್ಮ ಮನ್ಯಾಗ ಇನ್ನೂ ಚಿಕ್ಕ ಮಕ್ಕಳು ಅದಾರ ಅಂತ ಹೇಳಿ ನಾವು ಮನೆಯಾಗೆ ಹೈನುಗಾರಿಕೆ ಮಾಡ್ಕೊಳತ್ತೀವಿ ಸರ್. ನಾವು ಎಲ್ಲಿ ಮಾರಾಟ ಮಾಡಂಗಿಲ್ಲ. ಈ ಕಲ್ಲಂಗಡಿಯನ್ನು ಬೆಳೆದ ನೀವು ತಾವು ಯಶಸ್ಸನ್ನು ಕಂಡಿದ್ದಕ್ಕೆ ಯಾರಾದರೂ ತಮ್ಮನ್ನು ಅಭಿನಂದಿಸಿರ್ಬೇಕಲ್ಲ? ನಾವು ಒಮ್ಮೆ ಇಲ್ಲಿ ನಮ್ಮ ಊರಲ್ಲಿ MB ಪಾಟೀಲ್ ಸರ್, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವ್ರಿಗೆ ನಾವು ತೋರಿಸ್ಬೇಕಂತ ಹೇಳ್ಕೊಡೋಣ. ಅವ್ರು ಅಂದರು ಇಲ್ಲ ಚೆನ್ನಾಗಿ ಬೆಳೆದಿಪ್ಪ, ಹಿಂಗೆ ಬೆಳ್ಕೋ ತೋಗು ತಂದ್ರೆ. ಮೊದಲು ಸರ್ ನೀರಿನ ಪ್ರಾಬ್ಲಮ್ ಭಾಳ ಇತ್ತು, ಯಾವಾಗ ಎಮ್ ಬಿ ಪಾಟೀಲ್ ಸಾಹೇಬರು ನೀರಾವರಿ ಮಾಡಿದರು, ನೀರಾವರಿ ಮಾಡೋಣ. ಈ ಸದ್ ನಮಗೆ ಇನ್ನೂ ತನ ಬಾಯಿ ತುಂಬ್ಯಾವ ಸರ್. ಹಿಂಗಾರಿ ಬೆಳೆ ತಕ್ಕೋಬೇಕಾದ್ರೆ ನೀರೇ ಇರ್ತಿದ್ದಿಲ್ಲ ನಮಗೆ. ಡಿಸೆಂಬರ್ ಬಂದೇವು ಅಂದ್ರೆ ನೀರು ಕಟ್ಟಾಗಿಬಿಡೋದು. ಡಿಸೆಂಬರ್ ಬಂದೇವು ಚಟ್ಟಿಯ ಮಾಸಿ ಎಳಾಮಾಸಿ ಬಂದೇವು ಅಂದ್ರೆ ನೀರೇ ಇರ್ತಿದ್ದಿಲ್ಲ ಸರ್. ಈ ಸಲ ಏನಾಗೈತಿ, ಸಾಹೇಬರು ಏನು ನೀರಾವರಿ ಮಾಡ್ಯಾರ, ಅಪ್ ಟು ಇಲ್ಲಿ ತನ ಇನ್ನೂ ತನ ಹಳ್ಳ ಹರಿಲತ್ತಾವ ನಮ್ಮಲ್ಲಿ. ಅಂದ್ರೆ ಈ ಮುಳುವಾಡ ಏತ ನೀರಾವರಿ ಪ್ರಾರಂಭವಾದ ತಕ್ಷಣ ಈ ತಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ನೀರು ಹರಿದಾಡಿದ್ರಿಂದ ತಮ್ಮ ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ಮೊದಲು ನೀರಿನ ಭಾಳ ಪ್ರಾಬ್ಲಮ್ ಇತ್ತು ಸರ್, ಈ ಕೆನಾಲ್ ಬರೋಕಿಂತ ಪೂರ್ವದಲ್ಲಿ. ಇದ ನಾವು ಮೊದಲು 3 ಎಕರೆ ದ್ರಾಕ್ಷಿ ಮೇಂಟೈನ್ ಮಾಡ್ಬೇಕಾದ್ರೆ ಸರ್, ಸರ್ ನಾನು ಹೊಲದಲ್ಲಿ 12 ಬೋರ್ ಅದಾವ ಸರ್, 8 ಎಕರೆ ಒಳಗೆ 12 ಬೋರ್ ಅದಾವ, ಒಂದು ಬಾಯಿ ಐತಿ. ಇವು 12 ಬೋರ್ ಚಲೋ ಮಾಡಿ ನಾವು ದ್ರಾಕ್ಷಿ ಒತ್ತಿಸ್ಬೇಕಾದ್ರೆ ಮ್ಯಾಕ್ಸಿಮಮ್ 1 ಗಂಟೆಯಿಂದ 2 ಗಂಟೆ ತನಕ ಅಷ್ಟೇ ನಡೀತಿತ್ತು ಸರ್. ಈಗ ನೀರಾವರಿ ಸಲ ನೀರಾವರಿ ಪುಣ್ಯ ಸರ್, ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಸರ್. ತುಂಬ ಸಂತೋಷ ಸತೀಶ್ ಬಿರಾದಾರ್ ಅವರೇ. ಯಾರಾದರೂ ರೈತರು ಈ ಕಲ್ಲಂಗಡಿ ಬೆಳೆಯನ್ನು ಬೆಳಿಬೇಕನ್ನೋರಿಗೆ ತಮ್ಮ ಏನಾದರೂ ಕಿವಿ ಮಾತು ಹೇಳ್ತೀರಿ? ಕಿವಿ ಮಾತು ಏನಿಲ್ಲ ಸರ್. ಈಗ ಏನಾಗಿತ್ತು ಸರ್, ಕಲ್ಲಂಗಡಿ ಬೆಳೆಯೋದಂದ್ರೆ ಎಲ್ಲರೂ ಜನವರಿದಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತನಕ ಬೆಳೀತಾರೆ ಸರ್. ಈಗ ಏನಾಗ್ಬಿಡ್ತೈತಿ, ಜನವರಿ ಎಲ್ಲರೂ ಎಟ್ ಎ ಟೈಮ್ ಹಿಂಗಾರಿ ಬೆಳೆ ಏನೈತಿ 1 ಎಕರೆ 2 ಎಕರೆ ಅವರು ಕಲ್ಲಂಗಡಿ ಬೆಳೀತಾರೆ. ಅದರ ಬದಲಿ ಮತ್ತೆ ಯಾವ್ದ್ರಿ ಮಾಡಿದ್ರೆ ಉತ್ತಮ. ಈಗ ಏನಾಕೈತಿ ಸರ್, ನಾನು ನೋಡಿ ಇವತ್ತು ರೇಟ್ ನನಗೆ ಸಿಕ್ಕೈತಿ, ಮತ್ತು ಈಗ ಬ್ಯಾಸ್ಗಿ ಕಲ್ಲಂಗಡಿ ತಿಂತಾರಂತ ಹೇಳಿ ಎಲ್ಲರೂ ಅದನ್ನೇ ಮಾಡೋದ್ರಿಂದ ಈಗ ರೇಟ್ ಕಮ್ಮಿ ಆಗದೈ ಸರ್. ಈಗ ನಾ ಆದರೂ ಮಾಡ್ಲತ್ತಿನಿಲ್ಲ, ನನಗೆ ರೇಟ್ ಸಿಗಂಗಿಲ್ಲ ಸರ್. ನನಗೆ 25 ರೂಪಾಯಿ ಪರ್ ಕೆ ಜಿ ಕೊಟ್ಟೇದನ್ ಸರ್ ನಾ. ಈ ಸರ್ ನನಗೆ ಆ ರೇಟ್ ಸಿಗಂಗಿಲ್ಲ, ನನಗೆ ಭಾಳ ಸಿಕ್ಕೈತಿ ಅಂದ್ರೆ 10 ರೂಪಾಯಿದಿಂದ 12 ರೂಪಾಯಿ ಆಸ್ಪಾಸ್ನಲ್ಲಿ ಸಿಗ್ತೈತೆ ಸರ್. ಬ್ಯಾಸ್ಗಿ ಒಳಗೆ ಜನವರಿ ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತನ 10 ರೂಪಾಯಿ ನಾ ಇದು 4ನೇ ಬೆಳೀತೀವಿ ಸರ್. ಕಾಯಂ ಬ್ಯಾಸಿ ಒಳಗೆ ಮಾಡ್ಕೊತ ಬಂದಿದ್ನೆ 2-3 ಬೆಳಿ, ಅವಾಗ ಒಟ್ಟ ರೇಟ್ ಸಿಕ್ಕಿಲ್ಲ ಸರ್. ಮತ್ತು ಒಮ್ಮೆ ಏನೈತಿ, ನಾ ಮೇ ಲಾಸ್ಟ್ ವಾರನೇ ಹೋಗಿ ಮಾಡಿದ್ದೆ ಸರ್. ಮೇ ಲಾಸ್ಟ್ ವಾರನೇ ಹೋದ ಸಲ ಮೇ ಲಾಸ್ಟ್ ವಾರನೇ ಮಾಡಿದಾಗ ಏನಾಯ್ತು ಸರ್, ಅವಾಗ 19 ರೂಪಾಯಿ ರೇಟ್ ಸಿಕ್ಕ ಸರ್ ನನಗೆ. ಜೂನ್ ಆ ಮಳೆಗಾಲ ಚಲೋ ಆಗಿತ್ತು, ಅವಾಗ ಕಲ್ಲಂಗಡಿಗೆ ಯಾರೂ ಬರಲ್ಲ ಸರ್. ಅವಾಗ ಏನು ಮಾಡ್ತಾರೆ, ನಮ್ಮ ಕಡೆ ಗೊಂಜಾಳ, ಉಳ್ಳಾಗಡ್ಡಿ, ಬಿತ್ತೋದು, ಕಬ್ಬ ಈ ಟೈಪ್ ಅವರು ಬರ್ತಾರೆ. ಅವಾಗ ಏನು ಮಾಡಿದೆವು ನಾವು, ಈ ಮಳೆಗಾಲದಾಗ ಒಂದು ಸ್ವಲ್ಪ ಕಲ್ಲಂಗಡಿ ತ್ರಾಸು ಐತಿ ಸರ್. ಈಗ ಬ್ಯಾಸಿಗೊಳಗೆ ಬಂದಟ್ಟು ಸರಳ ಬರಂಗಿಲ್ಲ ಮಳೆಗಾಲದಾಗ. ಪ್ರತಿ ಮಳೆ ಆದ ಮರದಿನ ಬೇಡ ಮುಂಜಾಳೆ ಮಳೆ ಆಯ್ತು ಸಾಯಂಕಾಲ ನಾವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾಗೆ ಕಲ್ಲಂಗಡಿ ಬರ್ತೈತಿ. ಬರೇ 8 ರೊಕ್ಕ ತೊಗೊಂಡಾರ 8 ರೊಕ್ಕ ತೊಗೊಂಡಾರ, ಅದ್ರ ಹಿಂದೆ ಪರಿಶ್ರಮ ಭಾಳ ಐತಿ ಸರ್. ಕೀಟ ನಿರ್ವಹಣೆ, ಔಷಧ ನಿರ್ವಹಣೆ, ಈಗ ರಾಸಾಯನಿಕ ಬೆಲೆಗಳ ಅನ್ನಕರ ಭಾಳ ಗಗನಕ್ಕೆ ಹೋಗ್ಯಾವ ಸರ್. ಔಷಧ ಆಯಿತು, ಗೊಬ್ಬರ ಆಯಿತು, ಒಂದು ಚೀಲ ಗೊಬ್ಬರ ತೊಗೊಂಬರ್ಬೇಕಾರೆ 2,000 ರೂಪಾಯಿ ಸರ್. ಹಿಂಗಾಗಿ ಬರೀ ಬಂದಿದ್ದಷ್ಟೇ ಎಲ್ಲರಿಗೆ ಕಣ್ಣಿಗೆ ಕಾಣ್ತೈತಿ. ಅದಕ್ಕೆ ನಾವೇನತ್ತೀವಿ ಸರ್, ರೊಕ್ಕ ಬರ್ತೈತಿ ಇಲ್ಲ ಅದ್ರ ಹಿಂದೆ ಪರಿಶ್ರಮ ಭಾಳ ಇರ್ತೈತಿ. ನನಗೆ ರಗಡ್ ಮಂದಿ ಅಂದ್ರೆ ಏ ಇಂಥ ಮಳೆಗೆ ಏನು ಬರ್ತೈತಿ ಕಲ್ಲಂಗಡಿ, ಹುಚ್ಚದ ನಿಮ್ಗೆ ಶೆನೆ ಇಲ್ಲ, ಇಂಥ ಮಳೆಗೆಲ್ಲ ತಿಂತಾರೆ ಯಾರು ಕಲ್ಲಂಗಡಿ. ಅಂದ್ರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದು ತಾವು ಇನ್ನೂ ಅನೇಕ ರೈತರಿಗೆ ಮಾದರಿಯಾಗಿರಿ ಅಂತ ಹೇಳ್ಬೋದು. ಹಾ ಆಗಿನ ಸರ್, ಇಲ್ಲ ನಂಗಿಲ್ಲ. ಆದ್ರೆ ಒಂದು ಸ್ವಲ್ಪ ಪರಿಶ್ರಮ ಮಳೆಗಾಲದಾಗ ಹಾಕೈತಿ ಸರ್. ಈಗ ಬ್ಯಾಸಿಗೆಗೆ ಆಗಂಗಿಲ್ಲ, ಮಳೆಗಾಲದಾಗ ಬೆಳಿಬೇಕಾದ್ರೆ ಸರ್ ಒಂದೇದು ಹೂ ನಿಂದ್ರಂಗಿಲ್ಲ. ಮಳಿ ಆದ ಕೂಡಲೇ ಹೂವಿನ ಮ್ಯಾಗ ಮಳಿ ಹನಿ ಬಿತ್ತಂದ್ರೆ ಹೂವು ಕೊಳಿತೈತೆ. ಅದನ್ನು ಒಂದು ಕಾಪಾಡ್ಕೋಬೇಕು ಸರ್. ಆ ಟೈಮ್ದಾಗ ಕಾಪಾಡ್ಕೋಬೇಕಾದ್ರೆ ಅವಾಗ ಔಷಧಿ ಸಿಂಪರಣೆ ಭಾಳ ಹಾಕೈತಿ ಸರ್. ಆ್ಯಕ್ಚುಲಿ ರೇಟ್ ಸಿಗ್ತೈತಿ, ಈಗೇನೂ ರೇಟ್ ಸಿಗಲ್ಲ ಸರ್. ನಾ ಈಗ ಮಾಡ್ಲತ್ತಿನಲ್ಲ, ಈಗ ನಾ ಸುಮಾರು 45,000 ಆರ್ಡರ್ ಕೊಟ್ಟು ಬಂದಿನಿ ಘಟಪ್ರಭಾದಲ್ಲಿ. ಈಗ ರೇಟ್ ಸಿಗಂಗಿಲ್ಲ ನನಗೆ. 10 ರೂಪಾಯಿದಿಂದ ಭಾಳ ಅಂದ್ರೆ 15 ರೂಪಾಯಿ ಒಳಗೆ ಹೊರಗೆ ಸರ್. 10 ರೂಪಾಯಿ ಒಳಗೆ ಇದ್ರ ಮ್ಯಾಗ ಅನ್ಕರ ಹೋಗೋಕೆ ಶಕ್ಕಿನೇ ಇಲ್ಲ. ಮಳೆಗಾಲದಲ್ಲಿ ಏನಿರ್ತೈತಿ ಸರ್, ಯಾರೂ ಮಾಡ್ತಿರಂಗಿಲ್ಲ. ಯಾಕಂದ್ರೆ ಅದು ನಿರ್ವಹಣೆ ಭಾಳ ತ್ರಾಸ ಐತಿ ಸರ್. ಮಳೆಗಾಲದಲ್ಲಿ ಉತ್ಪನ್ನ ಈಗ ಅದಕ್ಕಿಂತ ಹೆಚ್ಚು ಬರ್ತೈತೆ ಸರ್. ಎಕರೆಗೆ ನಾವು ವಾಸಲ ತೆಗೆದಿದ್ದು ಎಕರೆಗೆ 28 30 ಟನ್ ಸನೆ ಸನೆ ತೆಗೆದೇವ್ ಸರ್. ಆದ್ರೆ ಈ ಸಲ ಅಟ್ಕೊಂಡ್ರೆ ಇಲ್ಲ, ನಮ್ದು 20 ಟನ್ ತನಕ ಹೋಯ್ತು ಸರ್. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ತ್ರಾಸ ಐತಿ ಸರ್. ತಾವು ಸಾವಯವ ಮತ್ತು ರಾಸಾಯನಿಕ ಎರಡು ಕೂಡಿ ತಾವು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಮುಂದೆ ತಾವು ಸಂಪೂರ್ಣ ಸಾವಯವ ಬರಬೇಕು ಅನ್ನೋದಂತಾದ್ರೆ ತಮ್ಮ ಅಭಿಪ್ರಾಯ ಏನಾದರೂ ಐತಿ? ಸರ್, ಬರಬೇಕನ್ನೋದು ನಮಗೂ ಐತಿ. ಈಗ ನಾವು ಸಾವಯವ ಪದ್ಧತಿ ಒಳಗೆ ಬದ್ನೆ ಗಿಡ ಆಗಲಿ ಮೆಣಸಿನ ಗಿಡ ಆಗಲಿ ನಾವು ಸುಮಾರು ಕಾಯಿಪಲ್ಲೆ ಮಾಡ್ಕೋತೀವಿ, ಅದನ್ನೆಲ್ಲ ಸಾವಯವದಾಗೆ ಬೆಳಿತೀವಿ. ಒಂದು ಕ್ರಿಮಿನಾಶಕ ಬಳಸಂಗಿಲ್ಲ ಸರ್. ಮ್ಯಾಗ ದವಣಿ ಪುರಿ ಬಂದ್ರೆ ಆಕಳು ಉಚ್ಚಿ ಅದು ಬೇನ್ ತಪ್ಪಲೇ ನಮ್ಮನೆ ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಅದನ್ನ ಅಷ್ಟೇ ಬೆಳೀತಾರೆ. ಮತ್ತು ಬದ್ನೆ ಗಿಡಕ್ಕೆ ಹುಳ ಆದರೂ ಆ ಹುಳ ಎಟ್ಟಾಗಿರುತ್ತೆ ಅಟ್ಟಕ್ಕೆ ಒಯ್ದು ಅದನ್ನು ನಾವು ಪಲ್ಯ ಮಾಡ್ಕೋತೀವಿ ಸರ್. ಅಂದ್ರೆ ಭೂಮಿಗೆ ನಾವು ವಿಷವನ್ನು ಉಳಿಸಿದ್ರೆ ಅದು ನಮಗೆ ವಾಪಸ್ ವಿಷವನ್ನು ಕೊಡ್ತೈತಿ. ಅದೇ ರೀತಿ ತಾವು ಸಂಪೂರ್ಣ ಸಾವಯವದಾಗ ಬೆಳೆದ್ರಂದ್ರೆ ವಿಷಮುಕ್ತವಾದಂತಹ ಆಹಾರವನ್ನು ಪಡಿಬಹುದಲ್ಲ? ಪಡಿಬಹುದು ಸರ್. ಈಗ ಏನಾಗೈತೆ ಸರ್, ಈಗ ನಂದೇ ಹೇಳ್ತೀನಿ ಕೇಳಿ ಸರ್, ಒಂದು ಎಕರೆ ಕಲ್ಲಂಗಡಿ ಮಾಡ್ಬೇಕಾದ್ರೆ ಸುಮಾರು 30-35 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಏನು ಸರ, ಇದು ನಮ್ಮ ಮನೆ ನಾವು ಮಾಡ್ತೀವಿ ಅಂತ ಹೇಳಿ. ಮತ್ತು ಜೇರ್ ಕರ್ತ ಆಳು ಹಚ್ಚಿ ಎಲ್ಲ ಮೇಂಟೈನ್ ಮಾಡ್ಕೋತೀವಿ ಅಂದ್ರೆ 60 ದಿನದಲ್ಲಿ ಒಬ್ಬ ಗಾಳಿಗೆ ದಿನಕ್ಕೆ 500 ರೂಪಾಯಿ ಪಗಾರ ಅಂತ ಅಂದ್ರೆ 30,000 ರೂಪಾಯಿ ಅವನ್ ಹೋಯ್ತು, 30,000 ರೂಪಾಯಿ ಖರ್ಚು ಹೋಯ್ತು. ಮ್ಯಾಗಿದ 30,000 ರೂಪಾಯಿ ಹೆಸರಿಗೆ ಏನೋದಾಕೈತಿ, 100 ರೂಪಾಯಿ 50 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಡ್ತಂದಿದ್ದು ಅದಕ್ಕೆ ಅನ್ನಂಗಿಲ್ಲ ಸರ್. ಸುಮ್ಮಿಗೆ ಯಾರೇ ಒಬ್ರಿಗೆ ಫೋನ್ ಹಚ್ಚಾನ ಹಿಂಗಾಗ್ಲತ್ತೈತೆ ಇಂಥ ಒಂದು ಔಷಧ ಹೊಡಿ, ಇವ್ರು ಲೆಕ್ಕಕ್ಕೆ ಬರಲ್ಲ ಸರ್. ತಳಗೊಬ್ಬರನೇ ಒಂದು 5-5 ಚೀಲ ಅಂದ್ರೆ 2,500 ರೂಪಾಯಿ 10,000 ರೂಪಾಯಿ ತಳಗೊಬ್ಬರ ಹೋಗೈತೆ ಸರ್. ಮಲ್ಚಿಂಗ್ ಪೇಪರ್ 5 ಬಂಡಲ್ ಹತ್ತೈತೆ ಒಂದು ಎಕರೆಗೆ. ಡ್ರಿಪ್ ಪ್ಲಸ್ ರಾಸಾಯನಿಕಗಳನ್ನು ಸ್ಪ್ರೇ ಮಾಡಬೇಕು, ಟಾನಿಕ್ಗಳನ್ನು ಒತ್ತಿಸ್ಬೇಕು. ಚಲೋ ಟಾನಿಕ್ ಕಿಮ್ಮತ್ತು ಒತ್ತಿಸ್ಲಾಕೋದ್ರೆ 2,000 ರೂಪಾಯಿ ಮುಂದದ ಸರ್ ಈಗ ಎಲ್ಲ. ಹೀಗಾಗಿ ಒಂದು ಎಕರೆಗೆ ಮ್ಯಾಕ್ಸಿಮಮ್ 30-40 ಸಾವಿರ ರೂಪಾಯಿ, ಮ್ಯಾಕ್ಸಿಮಮ್ ಅಗದಿ ತಿಪ್ಪಿ ಗೊಬ್ಬರ ಹಾಕಿ ಎಲ್ಲ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ 25-30 ಟನ್ ತನಕ ಕಲ್ಲಂಗಡಿ ಬೆಳಿಬೋದು ಸರ್. ತುಂಬ ಸಂತೋಷ ಸತೀಶ್ ಬಿರಾದಾರ್ ಅವರೇ. ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮ ಕೃಷಿ ಅನುಭವನ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಹಾಂ, ಕೊಡ್ತೀನಲ್ಲ ಸರ್, 9633-5771-10. ಆತ್ಮೀಯರೇ, ಸತೀಶ್ ಬಿರಾದಾರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9632-07710 ಈ ನಂಬರ್ಗೆ ಕರೆ ಮಾಡಿ ಸತೀಶ್ ಬಿರಾದಾರ್ ಅವರ ಅನುಭವವನ್ನು ತಾವು ಪಡಿಬೋದು. ಸತೀಶ್ ಬಿರಾದಾರ್ ಅವರೇ, ಇಲ್ಲಿಯ ತನಕ ನಮ್ಮ ರೈತರಿಗೆ ಕಲ್ಲಂಗಡಿ ಹಾಗೂ ಕಾಯಿಪಲ್ಲೆ ಹಾಗೂ ದ್ರಾಕ್ಷಿ ಬೆಳೆಗಳ ಕುರಿತು ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಖಂಡಕಿ ಗ್ರಾಮದ ಪ್ರಗತಿಪರ ರೈತರಾದ ಸತೀಶ್ ಬಿರಾದಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ ಸಾಳುಂಕೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇನ್ನು ಮುಂದಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ. ಸೋರುತಿಗುದು ಮನೆಯ ಮಾಳಿಗೆ, ತೋರುತ್ತಿಗುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಸೋರುತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಜಂತಿ ಕೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹೊರಕು ಚಪ್ಪರ ಜೀರು ಗುಂಡೆ ಮೇಲಕ್ಕೇರಿ ಹೋಗಲಾರೆ ಸೋರುತ್ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾಳಿಗೆ ಕರಕ್ಕೆ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಕರಕ್ಕೆ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಮಳೆಯ ಬರದಿ ತಿಳಿಯ ಮಣ್ಣು ಒಳಗ ಹೊರಗು ಏಕವಾಗಿ ತೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ತೋರುತ್ತಿರುವುದು ಮನೆಯ ಮಾಳಿಗೆ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುವಿ ನಾಳದೀಶ ಎಂತ ಶಿಶುವಿ ನಾಳದೀಶ ನಿಂತು ಪೊರೆವನು ಎಂದು ನಂಬಿದೆ ಸೋರುತ್ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ ಸದಮಲ ಜ್ಞಾನದ ಕುರಿ ಉಕ್ಕಿ ಬರುವಾಗ ನದರಿಟ್ಟು ನಿನ್ನೊಳು ಸದಮಲ ತತ್ವದಿ ಬರ್ಕೋ ಪದ ಬರ್ಕೋ ಇದರನ್ವಯ ತಿಳಕೋ ಬರ್ಕೋ ಪದ ಬರ್ಕೋ